ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದ ಶೇಕಡ 75ರಷ್ಟು ಬೆಳೆ ಹಾನಿ, ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. भारत सरकार प्राकृतिक खेती को बढ़ावा दे रही है. इस प्रयास को और आगे बढ़ाने के लिए माननीय प्रधानमंत्री नरेंद्र मोदी जी दिनांक 16 दिसंबर 2021 को गुजरात में प्राकृतिक खेती पर आयोजित सम्मेलन को संबोधित करेंगे. आप सभी किसान भाइयों और बहनों से अनुरोध है कि दूरदर्शन एवं डीडी किसान पर गुरुवार 16 दिसंबर प्रातः 11 बजे इस कार्यक्रम को देखने का कष्ट करें और अपना योगदान दें. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಕಸಿಗಿಡಗಳ ಮಹತ್ವ, ಈ ಕುರಿತು ಉಡುಪಿ ಆತ್ರಾಡಿಯ ಗುರುರಾಜ ಬಾಳ್ತಿಲ್ಲಾಯ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಗುರುರಾಜ್ ಬಾಳ್ತಿಲ್ಲಾಯ ಅವರೇ ನಮಸ್ಕಾರ. ನಮಸ್ತೆ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಈ ಕಸಿ ಗಿಡಗಳ ಒಂದು ಮಹತ್ವ ಏನು ಅಂತ ಹೇಳ್ತೇವೆ? ತೋಟಗಾರಿಕೆಯಲ್ಲಿ ಕಸಿ ಗಿಡಗಳು ಈಗಿನ ಒಂದು ಕೃಷಿ ವಿಧಾನದಲ್ಲಿ ತುಂಬ ಅಗತ್ಯ ಉಂಟು. ಬೀಜ ಹಾಕಿ ಮಾಡಿದ ಗಿಡಗಳು ನಾವು ಎಣಿಸಿದ ನಿರ್ದಿಷ್ಟ ಫಸಲನ್ನು ಕೊಡದೇ ಇರಬಹುದು ಅಥವಾ ಗುಣಮಟ್ಟದ ಫಸಲು ಸಿಕ್ಕದೇ ಇರಬಹುದು. ಆದರೆ ನಾವು ಕಸಿ ಮಾಡಿದ ಗಿಡಗಳಿಂದ ವಾಣಿಜ್ಯವಾಗಿ ನಾವು ಹಣ್ಣುಗಳ ಅಥವಾ ಇತರ ಯಾವುದೇ ಒಂದು ಕೃಷಿ ಉತ್ಪನ್ನವನ್ನು ಪಡೆಯಬೇಕಿದ್ರೆ ಕಸಿ ಮಾಡಿದ ಗಿಡಗಳು ಒಂದೇ ಬ್ರ್ಯಾಂಡಿನ ಹಣ್ಣುಗಳನ್ನು ಅಥವಾ ಕಾಯಿಗಳನ್ನು ಪುಷ್ಪಗಳನ್ನು ಕೊಡ್ತವೆ. ಇಂಥದ್ದನ್ನು ನಾವು ಮಾಡಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಮಾಡಲಿಕ್ಕೆ ಆಗ್ತದೆ. ಮತ್ತು ನಮ್ಮ ಒಂದು ಕಸಿ ಗಿಡದ ಒಂದು ಕಸಿ ಮಾಡಿದ ಗಿಡದಲ್ಲಿ ಒಂದು ಬ್ರ್ಯಾಂಡನ್ನು ನಾವು ಹೊರತರಲಿಕ್ಕೆ ಆಗ್ತದೆ. ಅದೇ ಬೀಜ ಹಾಕಿದ ಗಿಡಗಳಲ್ಲಿ ಆ ಗುಣಗಳು ಬರದೇ ಇರಬಹುದು. ಹಾಗಾಗಿ ನಾವು ಕಸಿ ಮಾಡಿದ ಗಿಡಗಳಿಂದ ಪಡೆದ ಹಣ್ಣು ಅಥವಾ ತರಕಾರಿ ಅಥವಾ ಹೂ ಯಾವುದಾದರೂ ಅದೇ ತುಂಬ ಒಳ್ಳೆಯದು. ಈ ಕಸಿ ಗಿಡ ಮಾಡುವುದಕ್ಕಾಗಿ ನಿರ್ದಿಷ್ಟವಾದಂಥ ತಳಿಯೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಂತ ಏನಾದ್ರು ಇದೆಯೋ? ಅಂದರೆ ಈಗ ಅಡಿಕೆಯ ತೆಂಗಿನಲ್ಲಿ ನಾವು ಕಸಿ ಮಾಡೋದಕ್ಕೆ ಹೋಗೋದಿಲ್ಲ, ಬಾಳೆಯಲ್ಲಿ ಸಾಮಾನ್ಯವಾಗಿ ಕಸಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವ ನಿರ್ದಿಷ್ಟವಾದಂತಹ ಗಿಡಗಳಲ್ಲಿ ಈ ಕಸಿ ಯಶಸ್ವಿ ಆಗ್ತದೆ? ಸಾಮಾನ್ಯವಾಗಿ ಸಸ್ಯಗಳಲ್ಲಿ 2 ನಮೂನೆಯ ಗಿಡಗಳು ಇರ್ತವೆ. ಒಂದು ಏಕದಳ ಸಸ್ಯ, ಒಂದು ದ್ವಿದಳ ಸಸ್ಯ. ದ್ವಿದಳ ಜಾತಿಗೆ ಕಸಿ ಮಾಡಲಿಕ್ಕೆ ಬರ್ತದೆ, ಏಕದಳ ಜಾತಿಗೆ ಕಸಿ ಮಾಡಲಿಕ್ಕೆ ಬರೋದಿಲ್ಲ. ಏಕದಳ ಜಾತಿಗಳದ್ದು ತಾಯಿಬೇರು ಇರುವುದಿಲ್ಲ, ದ್ವಿದಳ ಜಾತಿಗೆ ತಾಯಿಬೇರು ಇರುತ್ತೆ. ಏಕದಳ ಜಾತಿಗಳು ಗಿಡಗಳು ದಪ್ಪ ಆಗ್ತಾ ಹೋಗ್ತಾ ಇರೋದಿಲ್ಲ. ಒಮ್ಮೆ ಚಿಗುರುವಾಗ ಎಷ್ಟು ದಪ್ಪ ಬರ್ತದೆ ಅದೇ ದಪ್ಪವನ್ನು ಮುಂದುವರಿಸಿಕೊಂಡು ಹೋಗ್ತವೆ. ಉದಾಹರಣೆಗೆ ಅಡಿಕೆ ಬುಡದಿಂದ ತಲೆವರೆಗೂ ಒಂದೇ ರೀತಿ ದಪ್ಪ ಬರ್ತದೆ. ಅದೇ ಕಬ್ಬು, ಅದೇ ತೆಂಗು, ಹುಲ್ಲುಗಳು ಇದೆಲ್ಲ ಏಕದಳ ಸಸ್ಯ. ಇದು ಅಡ್ಡಕ್ಕೆ ಬೆಳೆಯುವುದಿಲ್ಲ, ನೇರಕ್ಕೆ ಬೆಳೀತವೆ. ಅದೇ ದ್ವಿದಳ ಜಾತಿಯ ಸಸ್ಯಗಳು ಅಡ್ಡಕ್ಕೆ ಬೆಳೀತವೆ, ವರ್ಷ ವರ್ಷ ಹೋದಾಗೆ ದಪ್ಪ ಆಗ್ತಾ ಹೋಗ್ತದೆ. ಅದರ ಹೊರಮೈಯಲ್ಲಿ ಸಿಪ್ಪೆ ಮತ್ತು ಮರದ ಮಧ್ಯೆ ಕೇಂಬಿಯಂ ಅಂತ ಹೇಳುವಂಥ ಒಂದು ಬೆಳವಣಿಗೆ ಪದರ ಇರ್ತದೆ. ಅದು ಪ್ರತಿ ಒಮ್ಮೆ ಮರ ಚಿಗುರುವಾಗ ಅದು ಒಂದು ಲೇಯರ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಂಥ ಗಿಡಗಳಿಗೆ ನಮಗೆ ಕಸಿ ಮಾಡಲಿಕ್ಕೆ ಬರ್ತದೆ. ಈ ಜೀವ ಇರುವ ಪದರ, ಅದಕ್ಕೆ ಕೇಂಬಿಯಂ ಅಂತೇವೆ. ಈ ಕೇಂಬಿಯಂ ಪದರವನ್ನು ಸೇರಿಸಿ ಕಟ್ಟುವಂಥದ್ದು ಅದು ಕಾಂಡದ ಒಳಗಡೆ ಇರುವಂಥ ಪದರ, ಕಾಂಡ ಮತ್ತು ಸಿಪ್ಪೆಯ ಮಧ್ಯೆ ಇರುವಂಥ ಒಂದು ಜಾರುವಂಥ ಒಂದು ಪದರ, ಅದನ್ನು ಕೇಂಬಿಯಂ ಅಂತ ಹೇಳ್ತೇವೆ. ಅದರ ಮೇಲೆ ನಾವು ಗ್ರಾಫ್ಟ್ ಮಾಡಬೇಕಾಗ್ತದೆ. ಈ ಕಸಿಯಲ್ಲಿರುವಂತಹ ವಿಧಾನಗಳು ಯಾವ್ಯಾವು? ಉದಾಹರಣೆಗೆ ಈಗ ಕಸಿ ಅಂತ ಹೇಳುವಂಥದ್ದು ಎಲ್ಲವನ್ನು ಕಸಿ ಕಸಿ ಕಸಿ ಅಂತ, ಅಂದರೆ ಕಸಿಯ ಬಗ್ಗೆ ಮಾಹಿತಿ ಜನಗಳಿಗೆ ಭಾರಿ ಕಡಿಮೆ. ಇವಾಗ ಕೃಷಿಯ ಬಗ್ಗೆ ಹೆಚ್ಚು ಜನಗಳಿಗೆ ತಿಳಿಯದೇ ಇರೋದ್ರಿಂದ ಎಲ್ಲವನ್ನು ಕಸಿ ಅಂತ ಹೇಳ್ತಾರೆ. ಉದಾಹರಣೆಗೆ ಬೇರು ಬರಿಸುವಂಥದ್ದು, ಇದನ್ನೂ ಒಂದು ಕಸಿ ಅಂತಲೇ ಹೇಳ್ತಾರೆ. ಕಸಿಯೇ ಇದು, ಆದರೆ ಅದಕ್ಕೆ ಕನ್ನಡ ಪದದಲ್ಲಿ ಕೂಡ ಬೇರೆ ಇದೆ, ಇಂಗ್ಲೀಷ್ ಪದದಲ್ಲಿ ಕೂಡ ಬೇರೆ ಅರ್ಥ ಇದೆ. ಗೆಲ್ಲುಗಳಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟು ಪ್ಯಾಕೆಟಿಗೆ ಹಾಕಿ ಬೆಳೆಸುವಂಥದ್ದು ಕೂಡ ಕಸಿ ಗಿಡ ಅಂತಲೇ ಮಾರ್ತವೆ. ನಿಜವಾದ ಕಸಿ ಹೇಗೆ ಅಂತ ಹೇಳಿದರೆ, ಒಂದೇ ತಳಿ ಒಂದೇ ಜಾತಿ ಕುಟುಂಬ ವರ್ಗಕ್ಕೆ ಸೇರಿದಂಥ ಎರಡು ಜೀವಂತ ಸಸ್ಯಗಳ ಭಾಗವನ್ನು ಒಂದಕ್ಕೊಂದು ಬೆಸೆಯುವಂತೆ ಕಟ್ಟುವಂಥದ್ದು ಇದು ಕಸಿ. ಬೇರು ಬರಿಸುವಂಥದ್ದಕ್ಕೆ ಆ ವಿಧಾನ ಇಲ್ಲ, ಒಂದೇ ಸಸ್ಯವನ್ನು ಎರಡು ಭಾಗ ಮಾಡೋದು. ಗ್ರಾಫ್ಟ್ ಮಾಡುವಂಥದ್ದು ಅಂತ ಹೇಳಿದರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಅದನ್ನು ವರ್ಗಾವಣೆ ಮಾಡುವಂಥದ್ದು, ವರ್ಗಾವಣೆ ಮಾಡಿ ಜೋಡಣೆ ಮಾಡುವಂಥದ್ದು. ಕಸಿಯಲ್ಲಿ ಬೇರೆ ಬೇರೆ ನಮೂನಿಗಳಿದೆ, ನಮಗೆ ಬೇಕಾದ ವಿಧಾನವನ್ನು ಬಳಸಿಕೊಂಡು ನಾವು ಕಸಿ ಮಾಡಿಕೊಳ್ಬಹುದು. ಹೆಚ್ಚು ಜನಪ್ರಿಯವಾದಂತಹ ಕಸಿ ವಿಧಾನ ಯಾವುದು? ಈಗ ಹೆಚ್ಚು ಜನಪ್ರಿಯ ಆಗುವಂಥದ್ದು ಅಂತ ಹೇಳಿದರೆ, ಈಗಿನ ಒಂದು ಹೊಸ ತಲೆಮಾರಿನಲ್ಲಿ, ಮೊದಲಿನ ಕಾಲದಲ್ಲಿ ಅಪ್ರೋಚ್ ಗ್ರಾಫ್ಟ್ ಅಂತ ಇತ್ತು, ಮಾವು ಸಾಮೀಪ್ಯ ಕಸಿ ಅಂತ ಇತ್ತು. ಅದು ಈಗ ಅದರ ಕಾಲ ಈಗ ಕೆಲವು ಕಡೆ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈಗ ಜಾಗ ಕಡಿಮೆ, ಮದರ್ ಪ್ಲಾಂಟ್ ಬೆಳೆಸ್ಕೊಳ್ಳಿಕ್ಕೆ ಅಷ್ಟು ಜಾಗ ಇಲ್ಲ, ಹಾಗಿರುವಾಗ ಒಂದೇ ಗಿಡದಿಂದ ಸಾವಿರಾರು ಗಿಡ ಮಾಡಬೇಕಾಗ್ತದೆ ಅಷ್ಟೇ ಜಾಗದಲ್ಲಿ. ಹಾಗಾಗಿ ಈಗ ಬಡ್ಡಿಂಗ್ ಅಂದರೆ ಕಣ್ಣು ಕಸಿ, ಸಾಫ್ಟ್ ವುಡ್ ಗ್ರಾಫ್ಟಿಂಗ್, ಸೈಡ್ ಗ್ರಾಫ್ಟಿಂಗ್ ಅಂದರೆ ಕಡ್ಡಿಗಳನ್ನು ಗಿಡದಿಂದ ಬೇರ್ಪಡಿಸಿ ಬೇರೆ ಮಾಡಿ ಆವಾಗಲೇ ಬೇರೆ ಮಾಡಿ ಇನ್ನೊಂದು ಗಿಡದ ಮೇಲೆ ಗ್ರಾಫ್ಟ್ ಮಾಡೋದು, ಬೇರೆ ಕಡೆ ಹೊರಗಡೆಯಿಂದ ಕೂಡ ತಂದು ಗ್ರಾಫ್ಟ್ ಮಾಡ್ಕೊಳ್ಬೋದು. ಇದರಿಂದ ತುಂಬ ಪ್ರಯೋಜನ ಇದೆ. ಒಂದು ಲಾರಿಯಲ್ಲಿ ತರಬೇಕಾದ ಗಿಡವನ್ನು ನಾವು ಒಂದು ಸಣ್ಣ ಒಂದು ಕೈಚೀಲದಲ್ಲಿ ಹಿಡ್ಕೊಂಡು ಬಂದು ಅಷ್ಟು ಸಾವಿರ ಗಿಡಗಳನ್ನು ಮಾಡ್ಕೊಳ್ಬೋದು. ಈ ಮೊದಲಿನ ಕಾಲದ ಕಸಿಗಳಲ್ಲಾದರೆ ಗಿಡವನ್ನು ಕಟ್ಟಿಕೊಂಡು ಹೋಗಬೇಕು, ಮರಕ್ಕೆ ಕೊಂಡೋಗಿ ಕಟ್ಟಬೇಕು, ಅಲ್ಲಿ 3 ತಿಂಗಳು ಇಡಬೇಕು, ಅದಕ್ಕೆ ನೀರು ಹಾಕಬೇಕು, ಮತ್ತೆ ಅದನ್ನು ಹಂತ ಹಂತವಾಗಿ ಕಟ್ ಮಾಡಿ ಹಿಡ್ಕೊಂಡು ಬರಬೇಕು. ಇದರಲ್ಲಿ ಕೂಡ ತುಂಬ ಡ್ಯಾಮೇಜ್ಗಳು ಬರ್ತವೆ. ಹಾಗಾಗಿ ಈಗ ಮೃದುಕಾಂಡ ಕಸಿ, ಕಣ್ಣು ಕಸಿ, ಮತ್ತು ಸೈಡ್ ಗ್ರಾಫ್ಟಿಂಗ್ ಒಂದು ಸೈಡಲ್ಲಿ, ಮತ್ತು ತೇಪೆ ಕಸಿ, ಮತ್ತು ಕಸಿ ಮಾಡುವವರು ಸರಿಯಾಗಿ ಮಾಡಿದ ಎಲ್ಲ ಕಸಿಗಳು ಕೂಡ ಅದು ಒಂದು ರೀತಿಯ ಕಸಿಯೇ. ಅದಕ್ಕೆ ಹೆಸರು ಬೇರೆ ಬೇರೆ, ಅದು ಬೇರೆ ಬೇರೆ ನಮೂನೆಯನ್ನು ಕಸಿ ಮಾಡಲಿಕ್ಕೆ ಆಗ್ತದೆ. ಬಡ್ಡಿಂಗಲ್ಲಿ ಕೂಡ ಹಳೆಯದಲ್ಲದ, ಈಗ ಮೈಕ್ರೋ ಬಡ್ಡಿಂಗ್ ಅಂತೇಳಿ ಈಗ ಬರೀ ಸಣ್ಣ ಕಡ್ಡಿಯಿಂದ ಒಂದು ಬೆಂಕಿ ಪೆಟ್ಟಿಗೆ ಒಳಗೆ ತಗೊಂಡು ಬಂದ ಕಡ್ಡಿಯನ್ನು ಕೂಡ ಗ್ರಾಫ್ಟ್ ಮಾಡ್ಕೊಳ್ಬೋದು. ಅಷ್ಟು ಕಸಿ ಇದೆ, ಈಗ ಮುಂದುವರೆದಿದೆ. ಕಸಿ ಮಾಡುವುದಕ್ಕೆ ಪೂರ್ವದಲ್ಲಿ ಒಂದು ಯಾವ ರೀತಿ ಒಂದು ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ? ಹೌದು, ಅದು ಪೂರ್ವ ಸಿದ್ಧತೆ ಬರೀ ಮುಖ್ಯ. ಮೊತ್ತ ಮೊದಲಿಗೆ ನಾವು ಕಸಿ ಗಿಡದ ಸಮೀಪ ಬಂದು, ಅಂದರೆ ಮಾವಿನ ಗಿಡ ಆದರೆ ಕಾಡು ಮಾವು ಅಥವಾ ಇತರ ಲೋಕಲ್ ಮಾವು, ಹಲಸಿನ ಗಿಡ ಆದರೆ ನಾವು ಬೇರೆ ಊರಿನ ವೆರೈಟಿಯ ಹಲಸು ಸಿಕ್ಕಿದ ಒಂದು ಬೇರು ಸಸಿಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಆ ಬೇರು ಸಸಿಯನ್ನು ನಾವು ಹೇಳಿದ ನಮಗೆ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅಂದರೆ ಅದು ಒಟ್ಟಾರೆ ಬೆಳೆಸುವುದಲ್ಲ, ಅದನ್ನು ಒಂದು ಅದಕ್ಕೆ ಪೋಷಕಾಂಶಗಳನ್ನೆಲ್ಲ ಕೊಟ್ಟು ಅದನ್ನು ಸರಿಯಾಗಿ, ಅದಕ್ಕೆ ಆರೋಗ್ಯ ಸರಿ ಇರಬೇಕು, ಅದು ನಾವು ಇನ್ನೊಂದು ಗಿಡದಿಂದ ತೆಗೆದು ಬಂದ ಕಡ್ಡಿಯನ್ನು ಅದು ಸ್ವೀಕಾರ ಮಾಡಬೇಕು. ಆ ರೀತಿಯಲ್ಲಿ ನಾವು ಅದನ್ನು ಬೆಳೆಸ್ಕೊಳ್ಬೇಕು. ಬೆಳೆಸ್ಕೊಂಡು ಇನ್ನೊಂದು ಗಿಡದಿಂದ ಕಡ್ಡಿಯನ್ನು ತಂದು ಅದಕ್ಕೆ ಕೊಟ್ಟರೆ ಅದು ಬೇಗ ಸ್ವೀಕಾರ ಮಾಡ್ತದೆ, ಇಲ್ಲದಿದ್ದರೆ ಸಾಯ್ತದೆ ಕಸಿ. ಅದೀಗ ಪಾಲಿಥಿನ್ ಬ್ಯಾಗ್ನಲ್ಲಿ ಇದನ್ನು ಬೆಳೆಯುವಂಥದ್ದು, ಅಂದರೆ ಈಗ ರೂಟ್ ಸ್ಟಾಕ್ ಅಂತ ಹೇಳ್ತೀರಲ್ಲ ಬೇರು ಸಸಿ, ಹೌದು, ಅದನ್ನು ಬೆಳೆಸುವಂಥದ್ದು ಅಂದರೆ ಯಾವಾಗ ಅದು ಫಸಲು ಅಥವಾ ಒಂದು ಬೀಜ ಸಿಗ್ತದೋ ಅವಾಗ ತಕ್ಷಣ ಬೀಜ ಹಾಕುವಂಥದ್ದು ಹೇಗಿದೆ? ಅದು ಬೀಜಗಳು ನಮಗೆ ಅದಕ್ಕೆ ವೆರೈಟಿಯನ್ನೇ ನೋಡಬೇಕಾಗಿಲ್ಲ, ಒಂದು ಒಳ್ಳೆಯ ಮೊಳಕೆ ಬರುವಂಥ ಒಂದು ಸದೃಢವಾಗಿ ಬೆಳೆಯುವಂಥ ಯಾವುದೇ ಹಲಸಾದರೆ ಯಾವ ಅದಕ್ಕೆ ಬಿಳುವ ಜಾತಿ ಆಗಬೇಕು ಅಥವಾ ಒಳ್ಳೆಯ ಜಾತಿಯ ಹಲಸೆ ಆಗಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಒಂದು ಒಳ್ಳೆಯ ಗಿಡ ಬರುವಂಥ ಸೊಕ್ಕಿ ಬರುವಂಥ ಒಂದು ವೆರೈಟಿಯನ್ನು ಹಲಸಿಗೆ ಹಲಸಿ ಆಗಬೇಕು, ಇನ್ನೊಂದು ಆಗೋದಿಲ್ಲ, ಬೆಳೆಸ್ಕೊಳ್ಬೇಕು. ಅದು ಹಾಗೆ ಮಾಡಿ ನಾವು ಬೇಕಾದ ವೆರೈಟಿ ಅದು ಬೇರಿಗೋಸ್ಕರ ಮಾತ್ರ ರೂಟ್ ಸ್ಟಾಕ್, ಇನ್ನು ಮೇಲೆಗೆ ಹಾಕುವಂಥದ್ದು ನಾವು ಕಸಿ ಗೆಲ್ಲು, ಅದನ್ನು ಮಾತ್ರ ತುಂಬ ಜಾಗ್ರತೆಯಲ್ಲಿ ನಾವು ಆಯ್ಕೆ ಮಾಡಬೇಕು. ಹೇಳಿ ಈ ಬಗ್ಗೆ ಹೇಳಿ, ಈಗ ಕಸಿ ಭಾಗವನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಒಂದು ತಾಯಿ ಗಿಡದ ಗುಣಲಕ್ಷಣಗಳು ಹೇಗಿರಬೇಕು ಅಂತ? ಉದಾಹರಣೆಗೆ ನಾನು ಹಲಸಿನಲ್ಲಿ ತಗೊಳ್ಳೋದಾದರೆ, ಒಂದು ಹಲಸು ಮಳೆಗಾಲದ ನಂತರ ಫಲ ಬಿಡುವಂಥದ್ದು ಒಳ್ಳೆಯ ಕ್ವಾಲಿಟಿ ಕೊಟ್ಟರು ಕೂಡ ಮಾರ್ಕೆಟ್ನಲ್ಲಿ ತುಂಬ ಇರ್ತದೆ ಹಣ್ಣು, ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ನಾವು ಮೇಯಿಂದ ಮಾರ್ಚ್ ಏಪ್ರಿಲ್ ಮೇ ಈ ಬೇಸಿಗೆಯಲ್ಲಿ ಬರುವಂಥ ವೆರೈಟಿಗಳನ್ನು ನಾವು ಆಯ್ಕೆ ಮಾಡೋದು ಒಂದು. ಇದಕ್ಕೆ ನಾವು ಬೋನಸ್ 20 ಮಾರ್ಕ್ ಅಂತ ಹೇಳ್ತೇವೆ ಆ ಸಮಯದಲ್ಲಿ. ಇನ್ನೊಂದು ಇದೆ, ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಕೂಡ ಫಲ ಬರುವಂಥದ್ದಿದೆ, ಅದು ಇನ್ನೂ ಹೆಚ್ಚು ಮಾರ್ಕ್. ಆದರೆ ಆ ಕಾಲದ ಹಣ್ಣು ಅಷ್ಟು ದಪ್ಪನೆ ಇರುವುದಿಲ್ಲ, ಅದರ ಸೊಳೆಗಳ ಇದೆಲ್ಲ ಅಂದರೆ ಬಿಸಿಲಿನ ಮೇಲೆ ಹೊಂದಿರ್ತದೆ ಮತ್ತು ಹ್ಯುಮಿಡಿಟಿಯ ಮೇಲೆ. ಆದರೂ ಅದು ಅಕಾಲದಲ್ಲಿ ಬರೋದ್ರಿಂದ ಅದಕ್ಕೆ ಬೆಲೆ ಇದೆ. ಅಂಥದ್ದನ್ನು ಆಯ್ಕೆ ಮಾಡಿ ಅದರಲ್ಲಿ ಒಳ್ಳೆಯದನ್ನು ನೋಡಿ ಆಯ್ಕೆ ಮಾಡ್ಬೋದು. ಅಥವಾ ನಮಗೆ ಈಗ ಸಾಮಾನ್ಯ ಮಾರ್ಚಿಂದ ಮೇ ತಿಂಗಳ ತನಕ ಬರುವಂಥ ವೆರೈಟಿಗಳು ಒಳ್ಳೆ ದಪ್ಪ ಇರಬೇಕು, ಸೊಳೆಗಳು ಆ ಹಣ್ಣಿನಲ್ಲಿ ತೊಳೆಗಳು ತುಂಬಿರಬೇಕು, ಗ್ಯಾಪ್ ಇರಬಾರ್ದು. ಇನ್ನೊಂದು, ನಾವು ಯಾವ ಉದ್ದೇಶಕ್ಕೆ ಬಳಸ್ತೇವೆ ಅಂತ ಹೇಳಿ ನೋಡಬೇಕು. ಸಣ್ಣ ಹಣ್ಣಿನ ಉಪಯೋಗ ಮಾಡೋರು ಒಂದು ಮನೆಗೆ ಒಂದು ಹಣ್ಣು ತಂದರೆ ಒಂದು ದಿವಸ ಖಾಲಿ ಆಗಬೇಕು, ಅಂಥದ್ದಕ್ಕೆ ಸಣ್ಣ ಹಣ್ಣು 6-7 ಕೆಜಿದ್ದು. ಇಂಡಸ್ಟ್ರಿ ಪರ್ಪಸ್ಸಿಗೆ ಹಪ್ಪಳ, ಚಿಪ್ಸ್ ಮಾಡುವವರಿಗೆ, ಸೊಳೆ ತೆಗೆದು ಮಾರುವವರಿಗೆ, ಅಂಥವರಿಗೆಲ್ಲ ದೊಡ್ಡ ಹಲಸಿನ ಹಣ್ಣು ಅಂಥದ್ದನ್ನು ನಾವು ವೆರೈಟಿಯನ್ನು ಆಯ್ಕೆ ಮಾಡಬೇಕು. ಈ ವೆರೈಟಿ ಆಯ್ಕೆ ಮಾಡುವಾಗ ಅದು ಏನೆಲ್ಲ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ಕೂಡ ನೋಡಬೇಕು. ನಮ್ಮ ಉದ್ದೇಶ ಏನು, ಏನೆಲ್ಲ ಉಪಯೋಗಕ್ಕೆ ಬರ್ತವೆ, ಇಂಥದ್ದನ್ನೆಲ್ಲ ನೋಡಿಕೊಂಡು ನಾವು ಆ ತಳಿಯನ್ನು ಆಯ್ಕೆ ಮಾಡಬೇಕು. ತಳಿಯನ್ನು ಆಯ್ಕೆ ಮಾಡಿ ಮತ್ತೆ ಅದನ್ನು ಗ್ರಾಫ್ಟ್ ಮಾಡಬೇಕು. ಈ ಕಸಿ ಗಿಡವನ್ನು ತರುವಂತಹದ್ದು ಬಹುಶಃ ಮನೆಯ ಪಕ್ಕದಲ್ಲೇ ಇದ್ರೆ ಸಮಸ್ಯೆ ಇರಲಿಕ್ಕಿಲ್ಲ, ದೂರದಿಂದ ಅಥವಾ ಒಂದು ಬೇರೆ ಜಿಲ್ಲೆಗಳಿಂದಲೋ ಬೇರೆ ರಾಜ್ಯದಿಂದಲೋ ತರುವಂತಹ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕಾಗ್ತದೆ? ಹೌದು, ಇದು ತುಂಬ ಮುಖ್ಯ. ಈಗ ಈಗಾಗಲೇ ನಮಗೆಲ್ಲ ಹೊರಗಡೆಯಿಂದ ಕಡ್ಡಿ ಬರುವಾಗ ಕಡ್ಡಿ ಭಾರಿ ಕಷ್ಟದಲ್ಲೇ ತಂದಿರ್ತಾರೆ, ಅವರು ಅಷ್ಟು ಶ್ರಮಪಟ್ಟು ತಂದು ಕೂಡ ಪ್ರಯೋಜನಕ್ಕೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ಇದೆ. ಈ ಒಂದು ಸಣ್ಣ ಜ್ಞಾನ ಬೇಕಾಗ್ತದೆ ಕಡ್ಡಿ ತೆಗೆಯುವಾಗಲೂ. ಯಾವಾಗಲೂ ಕಡ್ಡಿಯನ್ನು ನಾವು ತಂಪು ಹೊತ್ತಿಗೆ ತೆಗಿಬೇಕು, ತೆಗೆದ ಕೂಡಲೇ ಅದು ಬಾಷ್ಮೀಭವನ ಮಾಡ್ತಾ ಇರ್ತದೆ ಅದರ ಎಲೆಗಳು, ಕೂಡಲೇ ಎಲೆಗಳನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಒಂದು ಅದನ್ನು ನೀರಲ್ಲಿ ಮುಳುಗಿಸಿ ಒಂದು ಒದ್ದೆ ಪೇಪರ್ ಅಥವಾ ಒದ್ದೆ ಬಟ್ಟೆಯಲ್ಲಿ ಸುತ್ತಬೇಕು. ಸುತ್ತಿ ಹೆಚ್ಚಿನ ನೀರು ಇರಬಾರ್ದು, ಒದ್ದೆ ಅಂದರೆ ಹಿಂಡಿದ ಬಟ್ಟೆ. ಪ್ಲಾಸ್ಟಿಕ್ಕಲ್ಲಿ ಹಾಕಿದರೆ ಅದು ಪ್ಲಾಸ್ಟಿಕ್ ಲಕೋಟೆಯೊಳಗೆ ಹಾಕಿದರೆ ಅದು ಬಾಷ್ಮೀಭವನ ಹೊರಗೆ ನೀರಿನ ಪಸೆ ಹಾಗೆ ಇರ್ತದೆ. ಹಾಗೆ ಮಾಡಿ ನಾವು ತಗೊಂಡು ಬರಬೇಕು ಅದನ್ನು. ನಾವು ಕೆಲವು ವೆರೈಟಿಗಳ ಮೇಲೆ ಹೋಗ್ತದೆ, 3 ದಿವಸವೂ ಇಡ್ಬೋದು, ಕೆಲವು 1 ವಾರವೂ ಇಡ್ಬೋದು. ಉದಾಹರಣೆಗೆ ಬಟರ್ ಫುಟ್ ಅಂಥದ್ದೆಲ್ಲ 15 ದಿವಸ ಇಡುವಂಥದ್ದು ಕೂಡ ಏನು ತೊಂದರೆ ಆಗೋದಿಲ್ಲ. ಆವಾಗ ಸ್ವಲ್ಪ ಕಡ್ಡಿಯನ್ನು ಉದ್ದ ಇಟ್ಕೊಳ್ಬೇಕಾಗ್ತದೆ. ಅಂತೂ ಯಾವ ಊರಿಂದಲೂ ತರ್ಬೋದು, ಬೇರೆ ದೇಶದಿಂದಲೂ ತರ್ಬೋದು. ಕಡ್ಡಿಯನ್ನು ನಮಗೆ ತರುವಂಥದ್ದು, ಆ ಕಡ್ಡಿ ಸೆಲೆಕ್ಷನ್ ಮಾಡಿ ಕಡ್ಡಿ ಅದನ್ನು ಪ್ಯಾಕ್ ಮಾಡಿ ಹಿಡ್ಕೊಂಡು ಬರುವಂಥದ್ದು ತುಂಬ ಇಂಪಾರ್ಟೆಂಟ್. ಒಳ್ಳೆ ಬಿಸಿಲು ಬೀಳುವಂಥ ಕಡ್ಡಿಯನ್ನೇ ಆಯ್ಕೆ ಮಾಡಬೇಕು, ನೆರಳಲ್ಲಿರುವ ಕಡ್ಡಿ ಆಗಬಾರ್ದು. ಅಂತೂ ಶಕ್ತಿಯುತ ಕಡ್ಡಿ, ಅದು ನೋಡುವಾಗ ಗೊತ್ತಾಗುತ್ತೆ, ಸ್ವಲ್ಪ ಕೃಷಿಯ ಬಗ್ಗೆ ಅನುಭವ ಅದು ನೋಡಿಯೇ ಹೇಳಬೇಕಾಗ್ತದೆ. ಅಂಥ ಕಡ್ಡಿಯನ್ನು ಆಯ್ಕೆ ಮಾಡಬೇಕು. ಬಹುಶಃ ಈ ಕೊಕ್ಕೋ ಗಿಡದಲ್ಲಿ ಆಗ್ಬೋದು ಅಥವಾ ಕಾಳು ಮೆಣಸಿನಲ್ಲಿ ಆಗ್ಬೋದು, ಕೆಲವೊಂದು ಸಾರಿ ಈ ಕಡ್ಡಿ ಆಯ್ಕೆಯಲ್ಲಿಯೂ ಕೂಡ ಸೋಲುವಂಥದ್ದು ಇರ್ತದೆ. ಖಂಡಿತ ಇದೆ. ಅದರಿಂದಾಗಿ ಕೂಡ ಮುಂದೆ ತಗೊಂಡು ಹೋಗಿ ಗಿಡವನ್ನು ನೆಟ್ಟಂಥವರು ಸಾಕಷ್ಟು ತೊಂದರೆಯನ್ನು ಅನುಭವಿಸೋದನ್ನು ಕೂಡ ನಾವು ನೋಡ್ತೇವೆ. ಹೌದು, ಯಾಕೆ ಹೀಗಾಗ್ತದೆ ಅಂತ. ಹೌದು, ಈ ಕೊಕ್ಕೋ, ಜಾಯಿಕಾಯಿ, ಈ ಗಾರ್ಸೀನಿಯ ವೆರೈಟಿಗಳು, ಕೋಕಮ್, ಇದರಲ್ಲಿ ತುಂಬ ಬರ್ತದೆ. ಇದರಲ್ಲಿ ಈಗ ಉದಾಹರಣೆಗೆ ಕೋಕಮ್ಮಲ್ಲಿ 3 ರೀತಿಯ ಗೆಲ್ಲುಗಳು ಬರ್ತವೆ. ಕೋಕಮ್ 1 ನೇರವಾಗಿ ಹೋಗ್ತದೆ, ಅದು ಆಕಾಶಕ್ಕೆ ಮುಖ. ಹೌದು, ಆಕಾಶಕ್ಕೆ, ಅದು ಬೀಜದ ಗಿಡದಲ್ಲಿ ನೋಡಿದರೆ ಗೊತ್ತಾಗ್ತದೆ, ಸೀದಾ 1 ಹೋಗ್ತಾ ಇರ್ತದೆ, 4 ಗೆಲ್ಲು ಬಿಡ್ತದೆ, ಪುನಃ ಮುಂದೆ ಹೋಗ್ತದೆ, ಹಾಗೆ ಆಗ್ತಾ ಹೋಗ್ತದೆ. ಎರಡನೇದು ಸ್ಟ್ರೈಟ್ ಹೋಗುವಂಥದ್ದು, ಮೇಲಿನ ಆಕಾಶಕ್ಕೆ ಮುಖ ಮಾಡಿಕೊಂಡು ಹೋಗುವಂಥ ಒಂದು ಗೆಲ್ಲು. ಇನ್ನೊಂದು ಆ ಗೆಲ್ಲಿಗೆ ಅಡ್ಡ ಗೆಲ್ಲು, ಅದು ಅಡ್ಡಕ್ಕೆ ಬೆಳೀತಾ ಇರ್ತದೆ, ಆದರೆ ಆ ಗೆಲ್ಲಿಗೆ ಪುನಃ ಅಡ್ಡ ಬರ್ತದೆ, ಅದು ಹೋಗ್ತಾ ಇರ್ತದೆ, ಅದು ಕೂಡ ಸ್ಟ್ರೈಟೇ ಹೋಗ್ತದೆ. ಇನ್ನೊಂದು ಅಡ್ಡದ ಅಡ್ಡ, ಅದು ಇನ್ನೂ ಅದು ಬುಷ್ ಆಗಿ. ನಾವು ಈಗ ಕಸಿಯಲ್ಲಿ ಆಯ್ಕೆ ಮಾಡಬೇಕಾದ್ದು, ಒಂದನೇದ್ದು ಆಕಾಶಕ್ಕೆ ಮುಖ ಮಾಡಿಕೊಂಡು ಹೋಗುವ ಒಂದನೇ ಗೆಲ್ಲು ಅದು ನಮಗೆ ಆ ಮರದಲ್ಲಿ ಒಂದು ಈಗ ಒಂದು ಮರದಲ್ಲಿ ಹೆಚ್ಚು ಸಿಗುವುದಿಲ್ಲ, 4-5 ಸಿಗ್ಬೋದು ಅಷ್ಟೇ. ಅದನ್ನು ಮರವನ್ನು ಒಂದು ನಿರ್ದಿಷ್ಟ ಎತ್ತರದಲ್ಲಿ ಕತ್ತರಿಸಬೇಕಾಗ್ತದೆ, ಕತ್ತರಿಸುವಾಗ ಅಂಥ ಗೆಲ್ಲುಗಳು ತುಂಬ ಬರ್ತವೆ, ಆ ಗೆಲ್ಲುಗಳನ್ನು ಆಯ್ಕೆ ಮಾಡಬೇಕು. ಎರಡನೇದು ಅಡ್ಡಗೆಲ್ಲು, ಅಡ್ಡಗೆಲ್ಲಿನ ತುದಿ ಅದು ತುಂಬ ಒಳ್ಳೆಯ ಒಂದು ಗೆಲ್ಲು. ಯಾಕೆಂತ ಹೇಳಿದ್ರೆ ಅದನ್ನು ನಮಗೆ ಬೇಕಾದ ಆಕಾರದಲ್ಲಿ ಬೆಳೆಸ್ಕೊಳ್ಬೇಕು. ನಮಗೆ ಎಷ್ಟು ಫೀಟ್ ಎತ್ತರ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟು ಫೀಟ್ ಸಪೋರ್ಟ್ ಇಟ್ಟು ಬೆಳೆಸಿದ ನಂತರ ಮತ್ತೆ ಸಪೋರ್ಟ್ ತೆಗೆದು ಬಿಟ್ಟರೆ ಅದು ಕೊಡೆ ಆಕಾರ ಬೆಳೀತದೆ, ಅದು ನಮಗೆ ಬೇಕಾದ ರೀತಿಯಲ್ಲಿ ಬೆಳೆಸ್ಕೊಳ್ಳೋಕೆ ಬರ್ತದೆ. ಇನ್ನೊಂದು ಅಡ್ಡದ ಅಡ್ಡಗೆಲ್ಲು, ಅದು ಪೂರಾ ಬುಷ್ ಆಗಿ ಬರ್ತದೆ, ಅದು ಬೆಳವಣಿಗೆಯೂ ಇರುವುದಿಲ್ಲ, ನೆಲದಲ್ಲೇ ಹರಡಿಕೊಂಡಿರ್ತದೆ. ಸಾಮಾನ್ಯ ಇದು ಗಾರ್ಸೀನಿಯ ವೆರೈಟಿಗಳಲ್ಲಿ, ಜಾಯಿಕಾಯಿಗಳಲ್ಲಿ ಮತ್ತು ಈ ಕೊಕ್ಕೋ ಗಿಡಗಳಲ್ಲಿ ಬರ್ತದೆ. ಕೆಲವೊಮ್ಮೆ ಅಡ್ಡಗೆಲ್ಲುಗಳಲ್ಲಿ ಕೂಡ ಕೆಲವು ಕಣ್ಣುಗಳು ಇರ್ತವೆ, ಅದು ಸ್ಟ್ರೈಟ್ ಬರುವಂಥದ್ದು ಉಂಟು. ಆದರೆ ನಾವು ಆಯ್ಕೆ ಮಾಡುವಾಗ ಆದಷ್ಟು ಮೇಲ್ಮುಖ ಹೋಗುವಂಥದ್ದು ಗೆಲ್ಲನ್ನು ಆಯ್ಕೆ ಮಾಡಿದರೆ ಗಿಡದ ಬೆಳವಣಿಗೆಯೂ ಒಳ್ಳೆಯದು ಬರ್ತದೆ. ಇನ್ನು ಕಸಿ ವಿಧಾನದ ಬಗ್ಗೆ ಹೇಳಿ, ಯಾವ ರೀತಿ ಮಾಡುವಂಥದ್ದು, ಈಗ ಮಾವು ಆಗ್ಬೋದು ಅಥವಾ ಗೇರು ಆಗ್ಬೋದು, ಇಂಥದ್ದೆಲ್ಲ ಕಸಿ ಮಾಡುವಂಥ ವಿಧಾನ? ಹೌದು, ಸುಮಾರು ಜಾತಿಯ ಕಸಿ ವಿಧಾನಗಳಿವೆ. ಈಗ ಇತ್ತೀಚೆಗೆ ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ಒಳ್ಳೆ ಪ್ರಚಲಿತದಲ್ಲಿ ಉಂಟು. ಬೀಜ ಮೊಳಕೆ ಬರುವಾಗಲೇ ಮೊಳಕೆಗೆ ಗ್ರಾಫ್ಟ್ ಮಾಡುವಂಥದ್ದು, ಇನ್ನೊಂದು ಮೊಳಕೆ ಬಂದು 2-3 ತಿಂಗಳ ಒಳಗೆ ಗ್ರಾಫ್ಟ್ ಮಾಡುವಂಥದ್ದು, ಇನ್ನೊಂದು ಸ್ವಲ್ಪ ಹಾರ್ಡ್ ವುಡ್ ಅದು ಒಂದು 6 ತಿಂಗಳ ನಂತರವೂ ಗ್ರಾಫ್ಟ್ ಮಾಡಲಿಕ್ಕೆ ಬರ್ತದೆ, ಸ್ವಲ್ಪ ಎತ್ತರದಲ್ಲಿ ಮಾಡಬೇಕಾಗ್ತದೆ. ಎರಡನೇದ್ದು ಬಡ್ಡಿಂಗ್, ಇದು ಸಾಮಾನ್ಯ ಎಷ್ಟು ಪ್ರಾಯದ ಗಿಡಕ್ಕೂ ಮಾಡ್ಬೋದು. ಒಂದು ಬೆರಳಿನ ಸಣ್ಣ ಒಂದು ವಯರಿನಷ್ಟು ದಪ್ಪದ ಗಿಡದಿಂದ ಹಿಡಿದು ಒಂದು ಬೆರಳಿನಷ್ಟು ದಪ್ಪದ ಗಿಡದವರೆಗೂ ಗ್ರಾಫ್ಟ್ ಮಾಡ್ತಾ ಹೋಗ್ಬೋದು. ಸಣ್ಣ ಒಂದು ಕಸಿ ಗಿಡದ ಒಂದು ಸಣ್ಣ ಅಂಶ ಇದ್ದರೆ ಸಾಕು, ಒಂದು ಎಲೆಯ ಬುಡದಲ್ಲಿರುವ ಒಂದು ಕಣ್ಣಲ್ಲಿ ಒಂದು ಗಿಡ ಮಾಡಲಿಕ್ಕಾಗ್ತದೆ. ಒಂದು ಕುಡಿ ಹಲಸಿನ ಒಂದು ಕುಡಿ ಅಥವಾ ಮಾವಿನದ್ದು ಒಂದು ಕುಡಿ ತಂದರೆ ಅದರಲ್ಲಿ 10 ಗಿಡ ಮಾಡಲಿಕ್ಕೆ ಚಾನ್ಸಸ್ ಉಂಟು. ದೂರದಿಂದ ತರುವಾಗ ಬಡ್ಡಿಂಗ್ ಮಾಡುವಂಥ ವಿಧಾನ ತುಂಬ ಒಳ್ಳೆಯದು. ವಿದೇಶದಿಂದ ತರಬೇಕು ಅಥವಾ ಅಂಥದ್ದು ಪರಿಸ್ಥಿತಿ ಇದ್ದರೆ ಬಡ್ಡಿಂಗೇ ಒಳ್ಳೆಯದು. ಇನ್ನೊಂದು ಸೈಡ್ ಗ್ರಾಫ್ಟಿಂಗ್, ಅದು ನಮಗೆ ದೊಡ್ಡ ದಪ್ಪದ ಗಿಡಕ್ಕೆ ಸಪೂರದ ಕಡ್ಡಿಯನ್ನು ಸೆಟ್ ಮಾಡಲಿಕ್ಕಾಗ್ತದೆ, ಅದನ್ನು ಮಾಡ್ಬೋದು. ಎಲ್ಲ ವಿಧಾನದಲ್ಲಿ ಕಸಿ ಮಾಡಲಿಕ್ಕೆ ಅನುಕೂಲ ಇರುವಂಥ ಗೆಲ್ಲು ಸಿಕ್ಕಿದರೆ ನಮಗೆ ರೂಟ್ ಸ್ಟಾಕನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಬೆಳೆಸ್ಕೊಂಡು ಅದಕ್ಕೆ ಸೆಟ್ ಮಾಡಲಿಕ್ಕೆ ಆಗ್ತದೆ. ಅದು ಕಸಿಗಾರರಿಗೆ ಹೆಚ್ಚು ಅದರ ಬಗ್ಗೆ ಗೊತ್ತಿರ್ತದೆ. ಮೆದು ಕಸಿ ವಿಧಾನದ ಒಂದು ಸೂಕ್ಷ್ಮಗಳೇನೇನು? ಮೆದು ಕಸಿ ಅಂದರೆ ಅದು ಕಸಿ ಗಿಡ ಈಗ ರೂಟ್ ಸ್ಟಾಕನ್ನು ಆದಷ್ಟು ಮೆದು ಭಾಗದಲ್ಲಿ ಕಟ್ಟುವಂಥದ್ದು, ಹಾರ್ಡ್ ಆಗಲಿಕ್ಕೆ ಬಿಡಬಾರ್ದು. ಹಾರ್ಡ್ ಆಗುವಾಗ ಅದರಲ್ಲಿ ಕುಯ್ತ ಮಾಡುವಾಗ ಚೂರಿಯಲ್ಲಿ ಭಾಗ ಮಾಡುವಾಗ ಅದು ಒಡೀತದೆ, ಒಡಿಬಾರ್ದು, ಮೃದುವಾಗಿರಬೇಕು. ಅಂಥ ಗಿಡಕ್ಕೆ ಗ್ರಾಫ್ಟ್ ಮಾಡುವಂಥದ್ದು ಅದು ಸಾಮಾನ್ಯ 3 ತಿಂಗಳ ಒಳಗೆ. ಇನ್ನೂ ಮೃದು ಮಾಡುವಂಥದ್ದು ಅದು ಎಪಿಕೋಟಲ್ ಗ್ರಾಫ್ಟ್ ಅಂತ ಹೇಳ್ತೇವೆ, ಅದು ಮೊಳಕೆಗೆ ಮಾಡುವಂಥದ್ದು. ಎಲೆ ಬರುವ ಮೊದಲೇ ಗ್ರಾಫ್ಟ್ ಮಾಡಿ ಆಗ್ತದೆ, ಮಾವಿಗೂ ಆಗ್ತದೆ, ಹಲಸಿಗೂ ಆಗ್ತದೆ, ಈ ದಪ್ಪ ಬೀಜದ ಗಿಡಗಳಿಗೆ ಬೆಣ್ಣೆಹಣ್ಣು ಇಂಥದಕ್ಕೆಲ್ಲ ಆಗ್ತದೆ. ಅಂದ್ರೆ ಎಪಿಕೋಟಲ್ ಗ್ರಾಫ್ಟಿಂಗ್ ಅಂತ ಹೇಳಿರಲ್ಲ, ಸ್ಟೋನ್ ಗ್ರಾಫ್ಟ್ ಅಂತ ಇದಕ್ಕೆ ಸಯನು ಕೂಡ ಅದೇ ಪ್ರಾಯದ್ದಿರಬೇಕು ಅಥವಾ? ಹೌದು, ಸಯನು ಕೂಡ ಅಲ್ಲ, ಪ್ರಾಯದ್ದು ಆಗಬೇಕಾಗಿಲ್ಲ, ಬೆಳೆದ ಸಯನನ್ನು ತಗೊಳ್ತದೆ. ಆದರೆ ದಪ್ಪದ ಅಷ್ಟೇ ದಪ್ಪದ ಸ್ವಲ್ಪ ದಪ್ಪ ಇದ್ರೆ ಅಡ್ಜಸ್ಟ್ ಮಾಡ್ಲಿಕ್ಕಾಗ್ತದೆ, ಅದು ಕಸಿಗಾರರಿಗೆ ಅದು ಗೊತ್ತಾಗ್ತದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕಾಗ್ತದೆ. ಕಸಿ ಕಟ್ಟಿದ ನಂತರದ ಒಂದು ಕಾರ್ಯಕ್ರಮಗಳು ಏನೇನು ಮಾಡಬೇಕು? ಕಸಿ ಕಟ್ಟಿದ ನಂತರ ಅದಕ್ಕೆ ಒಂದು ಪ್ಲಾಸ್ಟಿಕ್ ಈ ಪೆಪ್ಸಿ ಕ್ಯಾಪ್ ಅಂತ ಹೇಳ್ತೇವೆ ಅಥವಾ ನಾವು ಮಾಡಿಸಿಕೊಂಡ್ರೂ ಆಗ್ತದೆ, ಆ ಕಸಿ ಕಟ್ಟಿದ ಭಾಗಕ್ಕೆ ನಾವು ಅದನ್ನು ಮುಚ್ಚಬೇಕು. ಯಾಕೆಂದರೆ ಆ ಕಡ್ಡಿಗೆ ಹ್ಯುಮಿಡಿಟಿ ಬೇಕಾಗ್ತದೆ, ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ಕನ್ನು ಮೇಲಿಂದ ಕವರ್ ಮಾಡಬೇಕು. 50% ಬಿಸಿಲಲ್ಲಿ ನೆರಳಲ್ಲಿ ಇಡಬೇಕು, 50-75% ನೆರಳಲ್ಲಿ ಇಡಬೇಕು. ಮೂರನೇದಾಗಿ ಅದಕ್ಕೆ ಅಡಿಯಿಂದ ರೂಟ್ ಸ್ಟಾಕ್ ಕಟ್ ಮಾಡಿದ ತಕ್ಷಣ ರೂಟ್ ಸ್ಟಾಕಲ್ಲಿ ಸಕ್ಕರ್ಸ್ ಬರ್ತಾ ಇರ್ತದೆ, ಅದನ್ನು ತೆಗೀತಾ ಇರಬೇಕು. ಆವಾಗ ಅದಕ್ಕೆ ಅನಿವಾರ್ಯವಾಗಿ ಗಿಡಕ್ಕೆ ಆಹಾರ ಸರಬರಾಜು ಮಾಡುವಂಥದ್ದು, ಈ ಸಯಾನಿಗೆ ಸರಬರಾಜು ಮಾಡುವಂಥದ್ದು ಅನಿವಾರ್ಯ ಆಗ್ತದೆ. ಸ್ವಲ್ಪ ಬೇಗನೆ ಸೇರಿಕೊಳ್ತದೆ, ಆದಷ್ಟು ಬೇಗನೆ ಸೇರಿಕೊಳ್ತದೆ. ಸಯನನ್ನು ಕೂಡ ತುಂಬ ರೀತಿಯಲ್ಲಿ ಆಯ್ಕೆ ಮಾಡಬೇಕು, ಆಗ ಸ್ವೀಕಾರ ಮಾಡ್ತದೆ. ಆಮೇಲೆ ಒಂದ್ಸರಿ ಈಗ ಕಸಿ ಕಟ್ಟಿದ ನಂತರ ಇಲ್ಲಿ ಕೀಟ ಮತ್ತು ರೋಗಗಳು ಏನೇನು ಬಾಧಿಸ್ತವೆ ಹಾಗೂ ಇವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬಹುದು? ಸಾಮಾನ್ಯ ಪಾಲಿ ಹೌಸ್ನ ಒಳಗೆ ಕಸಿಯನ್ನು ಮಾಡುವಾಗ ಹೆಚ್ಚಿನ ಕೀಟ ರೋಗಗಳ ಉಪದ್ರ ಇರುವುದಿಲ್ಲ. ಆದರೆ ವಿಪರೀತ ನೀರು ಹಾಕಬಾರ್ದು ಕಸಿ ಕಟ್ಟಿದ ನಂತರ, ಫಂಗಲ್ ಇದು ಬರ್ತದೆ. ಮತ್ತು ಸ್ವಲ್ಪ ಸಸ್ಯ ಸಂರಕ್ಷಣೆ ಎಲ್ಲ ಮೊದಲೇ ಮಾಡಿಟ್ಕೊಳ್ಬೇಕು. ಕಸಿ ಮಾಡಿದ ನಂತರ ಮಾಡೋದಕ್ಕಿಂತ ಮಾಡುವ ಮೊದಲೇ ನಾವು ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿಟ್ಕೊಂಡ್ರೆ ಯಾವ ತೊಂದರೆಗಳು ಬರುವುದಿಲ್ಲ. ಪಾಲಿ ಹೌಸ್ನೊಳಗೆ ಮಾಡುವಾಗ ಹೆಚ್ಚಿನ ಉಪದ್ರವಗಳು ಬರುವುದಿಲ್ಲ. ಈಗ ಕಸಿ ಕಟ್ಟಿರುವಂತಹ ತೊಟ್ಟೆಯಲ್ಲಿರುವಂತಹ ಗಿಡವನ್ನು ಹಾಗೆ ನೇರವಾಗಿ ಭೂಮಿಗೆ ನಾಟಿ ಮಾಡಬಹುದು ಅಥವಾ ಅದನ್ನು ಸ್ಥಳಾಂತರಿಸುವಂತಹದ್ದು ಅಥವಾ ದೊಡ್ಡ ತೊಟ್ಟೆಗೆ ಹಾಕುವಂತಹದ್ದು ಇಂಥದ್ದು ಅವಶ್ಯಕತೆ ಬರ್ತದೆ? ಹೌದು, ಸ್ವಲ್ಪ ಎಳೆಯ ವರ್ಷ ಆಗದೆ ಸ್ವಲ್ಪ ಎಳೆಯ ಗಿಡಗಳನ್ನು ಕಟ್ಟಿದ ಗಿಡಗಳನ್ನು ನಾವು ನೇರ ಭೂಮಿಗೆ ಸ್ಥಳಾಂತರ ಮಾಡುವ ಕೆಲವು ಕೀಟ ರೋಗಗಳಿಂದ ಸ್ವಲ್ಪ ರಕ್ಷಣೆ ಕೊಡಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ಕಳೆ ಗಿಡಗಳು ಅದನ್ನು ಮುಚ್ಚಿಕೊಳ್ಬೋದು. ಹೀಗಿರುವಾಗ ನಾವು ಅದನ್ನು ಕಸಿಯ ಪ್ಯಾಕೆಟ್ ಈಗ ಸಣ್ಣ ಬ್ಯಾಗಲ್ಲಿದ್ದರೆ ಅದನ್ನು ಸ್ವಲ್ಪ ದೊಡ್ಡ ಬ್ಯಾಗಿಗೆ ಶಿಫ್ಟ್ ಮಾಡಿ ಒಂದು 6 ತಿಂಗಳ 1 ವರ್ಷವ ಸಾಕಿ ನಂತರ ಅದನ್ನು ಪ್ಲಾಂಟ್ ಮಾಡಿದರೆ ಆ ಗಿಡದ ಬದುಕುವ ಪ್ರಮಾಣ ತುಂಬ ಜಾಸ್ತಿ ಆಗ್ತದೆ ಮತ್ತು ಬೆಳವಣಿಗೆಯು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಬರ್ತದೆ. ಸಣ್ಣ ಪ್ರಾಯದ ಗಿಡಗಳನ್ನು ನೇರ ಭೂಮಿಗೆ ಹಾಕಿದ ಕೂಡಲೇ ಅದು ಪಕ್ಕನೆ ಭೂಮಿಯ ಮಣ್ಣಿಗೆ ಸೆಟ್ ಆಗೋದಿಲ್ಲ, ಸ್ವಲ್ಪ ಬೆಳೆಸಿ ನೆಟ್ಟರೆ ಒಳ್ಳೆಯದು. ಇನ್ನೊಂದು ವಿಚಾರ, ಈಗ ಒಂದೇ ಗಿಡದಲ್ಲಿ 10 ತಳಿಯನ್ನು ಅಪೇಕ್ಷೆ ಪಡುವಂಥವ್ರು ಬಹುಶಃ ಆ ಮಾವಿನ ಗಿಡದಲ್ಲಿ ಆಗ್ಬೋದು ಅಥವಾ ದಾಸವಾಳದಂಥ ಒಂದು ಹೂವಿನ ಗಿಡದಲ್ಲಿ ಆಗ್ಬೋದು, ಬೇರೆ ಬೇರೆ ತಳಿಗಳು ಒಂದೇ ಗಿಡದಲ್ಲಿ ಇರಬೇಕು ಅಂತ, ಇದರ ಒಂದು ಯಶಸ್ಸಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ, ಇದರಲ್ಲಿ ಏನು ಸಾಧಕ ಬಾಧಕಗಳು? ಇದನ್ನು ನಾವು ಸಣ್ಣ ಬ್ಯಾಗಲ್ಲಿ ಮಾಡುವಂಥದ್ದು ಸ್ವಲ್ಪ ಕಷ್ಟದಾಯಕ, 1 ಅಥವಾ 2 ವೆರೈಟಿಯನ್ನು ಮಾತ್ರ ಒಂದು ಪ್ಯಾಕೆಟ್ನಲ್ಲಿ ಮಾಡಬಹುದು. ಇದನ್ನು ಹೆಚ್ಚು ವೆರೈಟಿಗಳು ಒಂದೇ ಗಿಡದಲ್ಲಿ ಆಗಬೇಕಿದ್ರೆ ನಾವು ಮುಂಚಿತವಾಗಿ ಭೂಮಿಯಲ್ಲಿ ಒಂದು ಕಾಟು ಗಿಡವನ್ನು ನಾಟಿ ಮಾಡಿಕೊಳ್ಬೇಕು. ಉದಾಹರಣೆಗೆ ಮಾವು, ಮಾವು ಮಾಡಿದ್ರೆ ಒಂದು ಗೊರಟಿನ ಬೀಜವನ್ನು ನಮ್ಮ ಜಮೀನಿನಲ್ಲಿ ಹಾಕ್ಕೊಳ್ಬೇಕು. ಅದು ಸಾಮಾನ್ಯ ಒಂದು ತೊಡೆಯ ಗಾತ್ರ ಅಥವಾ ಒಂದು ಅಡಿಕೆ ಮರದ ಗಾತ್ರ ಬಂದಾಗ ಅದನ್ನೊಂದು 3 ಅಡಿ ಎತ್ತರದಿಂದ ಅದನ್ನು ಕತ್ತರಿಸಬೇಕು. ಬಡ್ಡೆ ಒಡೆಯದ ರೀತಿಯಲ್ಲಿ ಕತ್ತರಿಸಿದ ನಂತರ ಅದಕ್ಕೆ ಚಿಗುರು ಬರ್ತದೆ. ಬೇರೆ ಬೇರೆ ಭಾಗದಲ್ಲಿ ಬರುವಂಥ 4 ಮೂಲೆಯಲ್ಲಿ ಬಂದಂಥ 4 ನಮಗೆ ಅನುಕೂಲ ನೋಡಿಕೊಂಡು ಅದು ದೂರ ದೂರ ಚಿಗುರು ಇರುವಂಥದ್ದನ್ನು ನೋಡಿ ಆದಷ್ಟು ಬುಡ ಭಾಗದ ಚಿಗುರನ್ನು ನೋಡಿ ಅದಕ್ಕೆ 4 ವೆರೈಟಿ ಬಂತ 5 ವೆರೈಟಿ ಎಷ್ಟು ವೆರೈಟಿ ಬೇಕು ಆ ಒಂದೊಂದು ಚಿಗುರಿಗೆ ನಾವು ಒಂದೊಂದು ವೆರೈಟಿಯ ತಳಿಯನ್ನು ಕಟ್ಟಿದರೆ ಅದು ಚೆನ್ನಾಗಿ ಬೆಳೀತದೆ. ಇದರಲ್ಲಿ ಕೂಡ ಒಂದೇ ಗಿಡದಲ್ಲಿ ಎಲ್ಲ ವೆರೈಟಿಯು ಒಂದೇ ಬೆಳವಣಿಗೆ ಬರುವುದಿಲ್ಲ. ಆ ರೂಟ್ ಸ್ಟಾಕಿಗೆ ಯಾವುದು ತನ್ನ ಹತ್ತಿರದ ಸಂಬಂಧಿ ಅದಕ್ಕೆ ಅದನ್ನು ಬೇಗ ಆಹಾರ ಸಪ್ಲೈ ಮಾಡ್ತದೆ. ಆ ರೂಟ್ ಇದು ಕಸಿ ಗಿಡದ ಗೆಲ್ಲುಗಳು ಕೂಡ ಹಾಗೆ ಸೊಂಪಾಗಿ ಬೆಳೆಯುವಂಥ ಜಾತಿಗಳಿರ್ತವೆ. ಉದಾಹರಣೆಗೆ ಅಲ್ಫಾನ್ಸ್, ಇದು ಸೊಂಪಾಗಿ ಬೆಳೆಯುವಂಥದ್ದು. ಅದೇ ಕಾಲಪ್ಪಾಡಿ ಸ್ವಲ್ಪ ಕುಬ್ಜ ಬೆಳೆಯುವಂಥದ್ದು. ಇದು ಎರಡನ್ನು ಒಂದೇ ಗಿಡಕ್ಕೆ ಮಾಡುವಾಗ ಅಲ್ಫಾನ್ಸ್ ಬೇಗ ಕಾಲಪ್ಪಾಡಿ ವೆರೈಟಿಗೆ ಆಹಾರ ಸಪ್ಲೈ ಮಾಡೋದಕ್ಕಿಂತ ಹೆಚ್ಚು ಅಲ್ಫಾನ್ಸ್ ಸೊಕ್ಕಿ ಬೆಳೀತದೆ. ಆವಾಗ ಈ ಅಲ್ಫಾನ್ಸಿಗೆ ನಾವು ಸ್ವಲ್ಪ ನೆರಳ ಅಥವಾ ಸ್ವಲ್ಪ ಎಲೆ ತೆಗೆಯುವುದ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಸ್ಟ್ರೆಸ್ ಕೊಟ್ಟರೆ ಈಚೆಯಿಂದ ಕಾಲಪ್ಪಾಡಿ ಚೆನ್ನಾಗಿ ಬರ್ತದೆ. ಅದನ್ನು ಒಂದೇ ರೀತಿ ಬೆಳೆಸಿಕೊಳ್ಳುವಂಥದ್ದು ಒಂದು ಕಲೆ. ಹಾಗೆ ಮಾಡಿ ಬೆಳೆಸಿದರೆ ನಮಗೆ ಎಷ್ಟು ವೆರೈಟಿಗಳನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಈ ಕಸಿ ಗಿಡಗಳನ್ನು ಮುಖ್ಯ ಭೂಮಿಯಲ್ಲಿ ನೆಡುವಂಥದ್ದು ಮತ್ತು ಆ ನಂತರದ ಒಂದು ನಿರ್ವಹಣಾ ಕ್ರಮಗಳು ಏನೇನು? ಪ್ರತಿ ಗಿಡಗಳಿಗೂ ಬಿಸಿಲು ತುಂಬ ಅವಶ್ಯಕತೆ ಉಂಟು. ಕೆಲವು ಸ್ವಲ್ಪ ನೆರಳಲ್ಲಿ ಬರುವಂಥದ್ದಿರ್ಬೋದು, ಕೆಲವು ಬಿಸಿಲು 100%ಗೆ 100% ಬಿಸಿಲು ಬೇಡುವಂಥ ಗಿಡಗಳು ಆಗಿರಬಹುದು. ಮುಖ್ಯವಾಗಿ ಬಿಸಿಲು, ನೀರು, ಗೊಬ್ಬರ ಇದು ನಮ್ಮ ಮಣ್ಣಲ್ಲಿ ಸರಿಯಾಗಿರಬೇಕು. ಲೂಸ್ ಮಣ್ಣು 100ಕ್ಕೆ 100 ಬಿಸಿಲು ಬೇಡುವಂಥ ಗಿಡಗಳನ್ನು ಯಾವತ್ತೂ ನಾವು ಅರೆ ನೆರಳಲ್ಲಿ ನೆಡಬಾರ್ದು, ಬಿಸಿಲಿನ ಜಾಗದಲ್ಲಿ ನೆಡಬೇಕು. ಸಾಮಾನ್ಯ ಈಗ ಮಾವು, ಹಲಸು 100ಕ್ಕೆ 100 ಬಿಸಿಲು ಬೇಡುವಂಥ ಗಿಡಗಳನ್ನು ಬಿಸಿಲಿನಲ್ಲೇ ನಾವು ಜಾಗದ ಆಯ್ಕೆ ಮಾಡಿ ಸಾಮಾನ್ಯ 1 ಮೀಟರ್ 1 ಮೀಟರ್ 1 ಮೀಟರ್ ಉದ್ದ, ಆಳ, ಅಗಲ ಇರುವಂಥ ಗುಂಡಿಯನ್ನು ತೋಡ್ಕೊಳ್ಬೇಕು. ತೋಡಿ ಗುಂಡಿಯ ಒಳಗೆ ಯಾವತ್ತೂ ಗಿಡಗಳನ್ನು ನೆಡಬಹುದು. ಹೆಚ್ಚಿನ ಕೃಷಿಕರು ಮಾಡೋದು ಗುಂಡಿಯ ಒಳಗಡೆ ಗಿಡಗಳನ್ನು ನೆಡೋದು. ಈ ಗುಂಡಿಯನ್ನು ಯಾವಾಗಲೂ ಸಾಮಾನ್ಯ 6-7 ಬುಟ್ಟಿ ಮಣ್ಣಿಗೆ 1 ಬುಟ್ಟಿ ಹಳೆಯ ಕಂಪೋಸ್ಟ್ ಗೊಬ್ಬರ ಇದನ್ನು ಹೊರಗಡೆ ಮಿಶ್ರ ಮಾಡಬೇಕು. ಸಿಮೆಂಟ್ ಹೊಯ್ಗೆ ಎಲ್ಲ ಮಿಕ್ಸ್ ಮಾಡಿದ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ಕಲ್ಲುಗಳು ಬರ್ತವೆ, ಕಲ್ಲುಗಳನ್ನು ಕೂಡ ಸಾಮಾನ್ಯ ಒಂದು ವಾಲಿಬಾಲ್ ಗಾತ್ರದ ಕಲ್ಲು ಬಂದರೂ ಕೂಡ ಕಲ್ಲು ಸಮೇತ ಕಲ್ಲುಗಳು ಕೂಡ ಬೇಕಾಗ್ತದೆ. ಪ್ರಕೃತಿಯಲ್ಲಿ ಇರುವಂಥದ್ದು ಎಲ್ಲವನ್ನು ಆ ಗುಂಡಿಗೆ ತುಂಬಬೇಕು. ಕಡಿಮೆ ಆದರೆ ಗುಂಡಿ ತುಂಬ್ತಾ ತುಂಬ್ತಾ ಅದು ಫುಲ್ ಆಗಬೇಕು, ಅದೇ ಪ್ರಮಾಣದ ಮಣ್ಣು ಗೊಬ್ಬರ ಇದರಿಂದ ಅದು ಫುಲ್ ಆಗಬೇಕು. ನೆಲದ ಲೆವೆಲ್ ಬಂದ ನಂತರವೂ ನಾವೊಂದು 3 ಇಂಚು ಎತ್ತರ ಅದನ್ನು ಇನ್ನೂ ಎತ್ತರಿಸಿ ಮೊದಲು ಜಾಗ ರೆಡಿ ಮಾಡಿಕೊಳ್ಬೇಕು. ಆ ನಂತರ ನಾವು ಕಸಿ ಗಿಡವನ್ನು ತರಬೇಕು. ಅದರಲ್ಲಿ ಕಸಿ ಕಟ್ಟಿದ್ದು ಮುಖ್ಯ ಅಲ್ಲ, ಕಸಿ ಕಟ್ಟಿದ ಜಾಗ ನೆಲ ಯಾವತ್ತೂ ಮಣ್ಣಿನ ಅಡಿಗೆ ಹೋಗಬಾರ್ದು. ಆ ಕಸಿ ಕಟ್ಟಿದ ಗಿಡದ ಮಣ್ಣಿನ ಲೆವೆಲು, ಪ್ಯಾಕೆಟ್ನಲ್ಲಿ ಮಣ್ಣಿನ ಲೆವೆಲ್ ಏನುಂಟು ಅದರಿಂದ 1 ಅಥವಾ 2 ಇಂಚು ಮೇಲೆ ಮಣ್ಣು ಕೂತ್ರೆ ಸಾಕು. ಕಸಿ ಕಟ್ಟಿದ್ದು ಸಾಮಾನ್ಯ 1-6 ಇಂಚು ಇರ್ತದೆ, ಕೆಲವು 3 ಇಂಚು ಹತ್ತಿರ ಇರ್ತದೆ. ಆದರೆ ನಾವು 1-2 ಇಂಚು ಮಾತ್ರ ಮಣ್ಣು ಬಿದ್ದರೆ ಸಾಕು, ಅಷ್ಟನ್ನು ನಾವು ಪ್ಯಾಕೆಟ್ನ ಹೆಂಟೆ ಒಡೆಯದ ರೀತಿಯಲ್ಲಿ ಆ ಪ್ಲಾಸ್ಟಿಕ್ ಅಥವಾ ಚಟ್ಟಿಯ ಅದನ್ನು ತೆಗಿಬೇಕು. ಈ ಗುಂಡಿಯ, ನಾವು ಮುಚ್ಚಿದ ಗುಂಡಿಯ ಮಧ್ಯಭಾಗದಲ್ಲಿ 1-6 ಇಂಚು 6 ಇಂಚು ಅಥವಾ 8 ಇಂಚು 1 ಕೊಟ್ಟರೆ ಅಂತ ಹೇಳಿದೆ, 1 ಹಾರೆ ಮಣ್ಣನ್ನು ತೆಗೆದು ಅಲ್ಲಿ ಗಿಡವನ್ನಿಟ್ಟು ಕೈಯಲ್ಲಿ ಮೃದುವಾಗಿ ಅದುಮಿ, ಆ ನಂತರ ಅದಕ್ಕೆ ಒಣಗಿದ ತರಗೆಲೆಯ ಸೊಪ್ಪ ಏನಾದರೂ ಹಾಕಿಬಿಟ್ರೆ ತಂಪು ಉಳಿತದೆ, ಕಳೆಗಳು ಬರಲಿಕ್ಕೆ ಅದು ಆಸ್ಪದ ಕೊಡೋದಿಲ್ಲ. ಹಾಗೆ ಮಾಡಿಟ್ಟು ಬಿಸಿಲು ಸರಿಯಾಗಿ ಬೀಳುವ ಹಾಗೆ ನೋಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬರ್ತದೆ. ಇನ್ನು ಹುಳ ಹುಪ್ಪಟೆ ಬರೋದಕ್ಕೆ ಔಷಧಿಯ ಏನಾದರೂ. ಆಮೇಲೆ ಈಗ ಈ ಪ್ಲಾಸ್ಟಿಕ್ ದಾರ ಒಂದು ಕಟ್ಟಿರ್ತೀರಲ್ಲ, ಹೌದು ಜಾಯಿಂಟ್ನಲ್ಲಿ, ಹೌದು, ಅದನ್ನು ಬಿಡಿಸುವುದು ಯಾವಾಗ? ಇದು ಸಾಮಾನ್ಯ ಕಸಿ ಕಟ್ಟಿ ಗಿಡ, ಸಾಮಾನ್ಯ ನರ್ಸರಿಯಿಂದ ಗಿಡ ಕೊಡುವಾಗ ಅದನ್ನು ದಾರ ಬಿಚ್ಚಿಯೇ ಕೊಡಬೇಕಾಗ್ತದೆ. ಈಗ ಎಲ್ಲ ಕಮರ್ಷಿಯಲ್ ಮಾಡ್ತಾ ಇರೋದ್ರಿಂದ ಎಲ್ಲ ಅದು ತುಂಬ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ನರ್ಸರಿಗಾರರು ಪ್ಲಾಸ್ಟಿಕ್ ತೊಟ್ಟೆ ಸಮೇತ ಕೊಟ್ಟು ಬಿಡ್ತಾರೆ. ಅದು ಅಲ್ಲಿ ಕೊಂಡೋದ ನಂತರ ಅಲ್ಲಿ ಅದು ಟೈಟಾಗಿ ಕೆಲವೊಮ್ಮೆ ಮುರಿದು ಬೀಳುವಂಥದ್ದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಸಾಮಾನ್ಯವಾಗಿ ಗ್ರಾಫ್ಟ್ ಮಾಡಿದ ನಂತರ ಹೊಸ ಎಲೆಗಳು ಬರ್ತವೆ. ಹೊಸ ಎಲೆಗಳು ಸರಿಯಾಗಿ ಬಲಿತು 2ನೇ ಸಾರಿ ಅದು ಚಿಗುರಕ್ಕೆ ತಯಾರಾಗುವಾಗ ನಮ್ಮ ಇಲ್ಲಿ ಟೇಪನ್ನು ಬಿಚ್ಚುವಂಥ ಸರಿಯಾದ ಸಮಯ. ಆ ಸಮಯದಲ್ಲಿ ಬಿಚ್ಚಿದರೆ ಗಿಡಗಳಿಗೆ ಏನೂ ಡ್ಯಾಮೇಜ್ ಬರೋದಿಲ್ಲ. ಮತ್ತು ಯಾವಾಗಲೂ ನೆಡುವಾಗ ಒಂದು ಸಪೋರ್ಟ್ ಕೋಲನ್ನು ಇಟ್ಟು ನೆಟ್ಟರೆ ಆ ಕಸಿ ಕಟ್ಟಿದ ಭಾಗ ಮುರಿಯುವಂಥ ಚಾನ್ಸ್ ಬಹಳ ಕಡಿಮೆ. ಸಾಮಾನ್ಯವಾಗಿ ಮೃದು ಕಾಂಡ ಕಸಿ ಅಥವಾ ಬಡ್ಡಿಂಗ್ ಇಂಥದ್ರಲ್ಲಿ ಮುರಿಯುವಂಥ ಪರಿಸ್ಥಿತಿ ಇರೋದಿಲ್ಲ. ಹಿಂದಿನ ಕಾಲದ ಅಪ್ರೋಚ್ ಗ್ರಾಫ್ಟಿಗೆ ಈ ಮುರಿಯುವಂಥದ್ದು ಜಾಯಿಂಟ್ ಬಿಡುವಂಥದ್ದು ಸಮಸ್ಯೆಗಳು ಇದೆ. ಅದಕ್ಕೆ ರೂಟ್ ಸ್ಟಾಕ್ ಅಥವಾ ಅಡಿಭಾಗದಿಂದ ಮತ್ತೆ ಚಿಗುರುವ ಸಾಧ್ಯತೆ ಇರ್ತದೆ? ಇರ್ತದೆ, ಇರ್ತದೆ. ಅದು ಅದು ಕಸಿ ಯಾವ ರೀತಿ ಬೆಸೆದಿದೆ ಅಂತ ಹೇಳೋದ್ರ ಮೇಲೆ ಇದೆ. ಮತ್ತು ಮೇಲಿನ ರೂಟ್ ಸ್ಟಾಕ್ ಇದು ಸಯಾನಿಗೆ ಅದು ಎಷ್ಟು ಆ ಕೆಳಗಿನ ರೂಟ್ ಸ್ಟಾಕಿಂದ ಅದಕ್ಕೆ ಯಾವ ಯಾವ ರೀತಿ ಸಂಬಂಧ ಅದಕ್ಕೆ ಇಷ್ಟ ಆಗಿದೆ ಅಂತ ಹೇಳೋದ್ರ ಮೇಲೆ ಇರ್ತದೆ. ಕೆಲವೊಮ್ಮೆ ರೂಟ್ ಸ್ಟಾಕಿನಲ್ಲಿ ಸ್ವೀಕಾರ ಮಾಡಿರುವುದಿಲ್ಲ, ಆವಾಗ ಆದಷ್ಟು ರೂಟ್ ಸ್ಟಾಕಿನ ಮೇಲಿಂದಲೇ ಬರ್ತದೆ. ಕೆಲವೊಮ್ಮೆ ಸಯಾನುಗಳು ರೂಟ್ ಸ್ಟಾಕ್ ಕೊಟ್ಟದ್ದು ಅದಕ್ಕೆ ಸಾಕಾಗೋದಿಲ್ಲ, ಆವಾಗ ಮೇಲ್ಗಡೆ ದಪ್ಪ ಆಗುತ್ತೆ, ಕೆಳಗಡೆ ಸಪರ ಇರ್ತದೆ. ಇದು ಕೆಲವು ಅದಕ್ಕೆ ಸ್ವೀಕಾರ ಮಾಡೋದು ಹೊಂದಾಣಿಕೆ ಆಗುವ ಆ ಜಾತಿಗಳ ಸ್ವೀಕಾರ ಮಾಡುವಂಥ ಅದು ಸ್ವಲ್ಪ ಜಾತಿಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಹಾಗೆ ಬರ್ತದೆ. ಸಾಮಾನ್ಯವಾಗಿ ಒಂದೇ ರೀತಿಯ ಗಿಡಗಳು ಬೆಳೆದಾಗ ಅದು ಹೆಚ್ಚು ಬರೋದಿಲ್ಲ, 2-3 ತಿಂಗಳು ಚಿಗುರು ಬರ್ತದೆ, ಮತ್ತೆ ನಿಂತು ಹೋಗ್ತದೆ, ಮತ್ತೆ ಕಸಿ ಗಿಡವೇ ದೊಡ್ಡದಾಗ್ತದೆ. ಬಹಳ ಸಂತೋಷ ಗುರುರಾಜ್ ಬಾಳ್ತಿಲ್ಲ ಅವರೇ. ತೋಟಗಾರಿಕಾ ಬೆಳೆಗಳಲ್ಲಿ ಈ ಸಸ್ಯಾಭಿವೃದ್ಧಿಯನ್ನು ಕಸಿ ವಿಧಾನದ ಮೂಲಕ ಯಾವ ರೀತಿ ಮಾಡಬಹುದು ಹಾಗೂ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಕೇಳುಗರಿಗೆ ನನ್ನ ಧನ್ಯವಾದಗಳು. ತೋಟಗಾರಿಕಾ ಬೆಳೆಗಳಲ್ಲಿ ಕಸಿ ಗಿಡಗಳ ಮಹತ್ವ ಈ ಕುರಿತು ಉಡುಪಿ ಜಿಲ್ಲೆ ಆತ್ರಾಡಿಯ ಗುರುರಾಜ ಬಾಳ್ತಿಲ್ಲಾಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ 2ನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ 2ನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. 2ನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೆ ನಾಶಕ, ಊರ್ನಾಗೆ ಎಷ್ಟು ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ್ಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 48,000 to 52,500, ಹೊಸ ಅಡಿಕೆ 37,500 to 43,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 35,000 to 40,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 8,000 to 11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 to 20,000 to 27,000 ರೂಪಾಯಿ, ಎರಡನೇ ವರ್ಗದ್ದು 1,000 to 18,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲಿಗೆ 2,500 to 2,800 ರೂಪಾಯಿ, ಕಟ್ ಸಾಂಬಾರ್ 2,600 to 2,800 ರೂಪಾಯಿ, IRAT ಕ್ವಿಂಟಾಲಿಗೆ 2,800 to 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,700 to 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 to 4,300 ರೂಪಾಯಿ, ಕೆಂಪು ಬೆಲ್ಲ 3,900 to 4,000 ರೂಪಾಯಿ, ಕಪ್ಪು ಬೆಲ್ಲ 3,900 to 4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 15,000 to 19,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 37,000 to 51,000 ರೂಪಾಯಿ, ಕಚ್ಚಾ ಗೇರುಬೀಜ 8,300 to 10,500 ರೂಪಾಯಿ, ಮೈಸೂರು ಬಾಳೆ 1,800 to 2,800 ರೂಪಾಯಿ, ಸ್ಥಳೀಯ ಕದಳಿ ಕ್ವಿಂಟಾಲಿಗೆ 2,000 to 2,600 ರೂಪಾಯಿ, ಗಾಳಿ 1,600 to 1,800 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 2,200 to 2,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಧಾರಣೆಗಳು. Every effort the government of India takes, a new ray of hope for the farmers it makes. The government of India is fully committed towards the prosperity and self-reliance of country's farmers. Under the able leadership of Honorable Prime Minister Shri Narendra Modi, the country is now self-reliant as for food grains and horticulture. and the production of pulses has also increased. Similarly, the government has also taken several steps to increase the production of edible oils. Taking forward this very trend, under the guidance of Honorable Prime Minister Shri Narendra Modi, the Government of India, taking forward a visionary step, inaugurated National Mission on Edible Oils, Oil Palm. Through this mission, farmers all over the country would be benefited. Capital investment in agriculture would increase, dependency on import for edible oils would decrease, and new opportunities for employment would sprout up. In order to achieve self-reliance, with reference to edible oils, the resolution of National Mission on Edible Oils, Oil Palm, has been taken. With this, not only the farmers would be benefited, but also the poor and middle-class families would get better quality oils at cheaper rates. Not only this, this mission will generate employment at a large scale. Under this mission, to increase the acreage and production of oil palms, the Government of India has earmarked the grant of more than rupees 11,000 crore. Under the mission, the government had increased the previous amount of rupees 12,000 rupees per hectare to rupees 29,000 rupees per hectare in order to help in plantation of oil palm. An exclusive amount of rupees 250 per plant is also being given for rejuvenation of old oil palm gardens. Help will be provided to eliminate the shortage of plantation material and to seed producing gardens. Under this, up to rupees 80 lakh will be provided for 15 hectares of oil palm gardens. Apart from this, up to rupees 40 lakh will also be given for the development of nurseries. There is also a provision of special aid to Andaman Islands and northeastern states. Oil palm farmers produce fresh fruit bunches, that is FFB, whose prices are based on the fluctuation in international prices. For the first time, central government is giving an assurance to the farmers in context to the prices of fresh fruit bunches. This will be called the viability price, or VP, which means no loss for the farmers. The fixation of viability price VP will start from 1st of November and go on until 31st October next year. This duration will be called the oil palm year. The scheme targets to create acreage of 6.5 lakh hectare of oil palm by the year 2025-26 and to produce 11.20 lakh tons of raw oil palm by the same. This significant decision would create and build trust among the oil palm farmers, and they would increase the acreage. Thus, the production would increase, which will boost the farmers' income and strengthen the rural economy. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಗೇರು ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮದ ಕುರಿತು ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ ವಿದ್ಯಾಭೂಷಣ ಅವರು ಹಾಡಿರುವ ಮಹಿಪತಿ ವಿಠಲ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ Thank you. ಗಿರಿಜರಮಣ ವೃಷಭೇಂದ್ರ ಬಾಘನ ಸರಸಿ ಜಾರಿ ಮಿತ್ರಾನನ ನಯನ ಗಿರಿಜರಮಣ ವೃಷಭೇಂದ್ರ ಬಾಘನ ಸರಸಿ ಜಾರಿ ಮಿತ್ರಾನಲ ನಯನ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ